जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇಂದಿನ ಕಾರ್ಯಕ್ರಮದಲ್ಲಿ ಶ್ರೇಷ್ಠ ಹಿರಿಯ ಕೃಷಿಕ ಮಹಿಳೆ ಭಾಗೀರಥಿ ರಾಮಕೃಷ್ಣ ಭಟ್ ಇವರೊಂದಿಗೆ ಸಂದರ್ಶಿಸಲಿದ್ದಾರೆ ಎಚ್ ಬಿ ರಾಮಡಿಗಿ. ನಮ್ಮ ಜೊತೆಯಲ್ಲಿ ಹಿರಿಯ ಕೃಷಿ ಮಹಿಳೆ ಭಾಗೀರಥಿ ರಾಮಕೃಷ್ಣ ಭಟ್ ಅವರಿದ್ದಾರೆ. ಇವರಿಗೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಶ್ರೇಷ್ಠ ಕೃಷಿ ಮಹಿಳೆ ಅಂತೇಳಿ ಗುರುತಿಸಿ ಸನ್ಮಾನ ಕೂಡ ಮಾಡಿದೆ. ಅವರು ಕೃಷಿ ಜೊತೆಗೆ ಗೃಹ ಕೈಗಾರಿಕೆಯಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ ಮತ್ತು ಅವರು ಮಕ್ಕಳಿಗೂ ಕೂಡ ಆ ಪ್ರಯೋಗಗಳನ್ನು ಮುಟ್ಟಿಸಿ ಅವರಿಗೆ ಇನ್ನೂ ಏನೇನು ಮಾಡಬಹುದು ಅನ್ನೋಂಥ ನಿಟ್ಟಿನೊಳಗೂ ಕೂಡ ಅವ್ರು ತೋರಿಸ್ಕೊಟ್ಟಂಥವ್ರು. ಹೇಗೆ ಮಾಡ್ತಾ ಇದ್ದಾರೆ, ಹೇಗೆ ಎಲ್ಲವನ್ನು ಕೂಡ ಕಲಿತರು ಅವರ ಒಂದು ಅಭಿಪ್ರಾಯವನ್ನು ಕೇಳೋಣ. ನಮಸ್ಕಾರ ಭಾಗೀರಥಿ ಭಟ್ ಅವರಿಗೆ. ನಮಸ್ಕಾರ. ಅನೇಕ ಕೈಗಾರಿಕೆ ಗೃಹ ಕೈಗಾರಿಕೆಯಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಉತ್ಪನ್ನವನ್ನು ನೀವು ನಿಮ್ಮ ಮಕ್ಕಳಿಗೂ ಕೂಡ ಪರಿಚಯ ಮಾಡಿಕೊಟ್ರಿ. ಮುಂಚೆ ಪ್ರಾರಂಭ ಮಾಡಿದ್ದೆ ನೀವೇ ಅಂತ ಹೇಳ್ತಾ ಇದ್ರು. ಏನೇನು ಪ್ರಾರಂಭ ಮಾಡಿದ್ರು ಮತ್ತೆ ಯಾಕೆ ಪ್ರಾರಂಭ ಮಾಡಿದ್ರು? ಮೂಲ ನಮಗೊಂದು ಅನಿವಾರ್ಯ ಪರಿಸ್ಥಿತಿ ಕಾರಣ ಆಯ್ತು. ಈ ಜ್ಯೂಸು ಮತ್ತೆ ಈ ಕೈಗಾರಿಕೆ ಗೃಹ ಕೈಗಾರಿಕೆ ಮೂಲ ನಾವು ಶುರು ಮಾಡ್ಲಿಕ್ಕೆ ಒಂದು ಕಾರಣ ನಮಗೊಂದು ಅನಿವಾರ್ಯ ಪರಿಸ್ಥಿತಿ ಬಂತು. ಅಲ್ಲಿ ತನಕ ನಾವು ಅಡಿಕೆ ತೋಟದಲ್ಲಿ ಅಡಿಕೆ ತೋಟ ಸ್ವಲ್ಪ ತೆಂಗು ಉಂಟು ಅದರಲ್ಲಿ ನಾವು ಜೀವನ ಮಾಡ್ತಿದ್ದೆವು. ನಮ್ಮನೆಯಲ್ಲಿ ಅಣ್ಣ ತಮ್ಮಂದಿರು ನಮ್ಮ ಯಜಮಾನರು ಮೂರು ಜನ ಅಣ್ಣ ತಮ್ಮಂದಿರು ಡಿವೈಡ್ ಆದ ನಂತರ ಸ್ವಲ್ಪ ಆದಾಯ ನಮಗೂ ಕಡಿಮೆ ಆಯಿತು. ಸ್ವಲ್ಪ ನಮ್ಮ ಯಜಮಾನರಿಗೆ ಆರೋಗ್ಯ ಸರಿ ಇಲ್ಲ, ಆದ್ರಿಂದ ನಮಗೆ ಜೀವನ ನಡೆಸುವಂತ ಪರಿಸ್ಥಿತಿ ಸ್ವಲ್ಪ ಅನಿವಾರ್ಯನೂ ಬಂದದ್ರಿಂದ ವಿಚಾರ ಮಾಡೋ ನಮ್ಮ ಅತ್ತೆಯವರು ಮತ್ತೆ ನಮ್ಮ ಹಿರಿಯವ್ರ ತಾಯಿ ಎಲ್ಲರೂ ಅಡುಗೆ ಉಪಯೋಗಿಸುವಂತ ಆಹಾರ ವಸ್ತುಗಳನ್ನು ನಾನೊಂಥರ ಜ್ಯೂಸ್ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಒಂಥರ ಕಲ್ಪನೆ ಬಂತು. ಅದಕ್ಕೂ ಮೊದಲು ನಾವೊಂಥರ ಚಿಕ್ಕ ಕೈಗಾರಿಕೆ ಅಂತ ಸ್ವಲ್ಪ ಹಲಸಿನಕಾಯಿ ಹಪ್ಪಳ ಮತ್ತು ಇದು ಸಂಡಿಗೆ ಅಂತ ಹೇಳ್ತಾರೆ ನಾವು, ಮತ್ತು ಅದನ್ನ ಚಿಪ್ಸ್ ತರ ಅದನ್ನ ಮಾಡಿ ಮಾರ್ಕೆಟ್ ಮಾಡಬೇಕು ಅಂತ ಒಂದು ತಿಂಗಳ ಸಾಹಸ ಮಾಡಿದ್ದೇವೆ. ಎಲ್ಲ ಕಡೆ ಇಡೀ ನಮ್ಮ ಗ್ರಾಮದಲ್ಲಿ ಎಲ್ಲೆಲ್ಲಿ ಕಡೆ ಇದೆ ಅಲ್ಲಿಂದ ಹಲಸಿನಕಾಯಿ ಎಲ್ಲ ಒಟ್ಟುಗೂಡ್ಸ್ಕೊಂಡು ಒಂದು ತಿಂಗಳ ಆ ಕೆಲಸವನ್ನು ಮಾಡಿದ್ವಿ. ಅದೇನು ನಮ್ಗೆ ವರ್ಕ್ ಆಗಲಿಲ್ಲ, ಅದು ನಮ್ಗೇನು ಆದಾಯ ಸಾಕಾಗಷ್ಟು ಸಿಗಲಿಲ್ಲ, ಕೆಲಸಗಾರರೇ ತುಂಬಾ ಜನ ಬೇಕಾಗುತ್ತೆ ಅದಕ್ಕೆ, ಅದರಿಂದ ಏನು ಸಾಧ್ಯ ಇಲ್ಲ. ಏನ್ ಮಾಡ್ಬೇಕು ಅಂತ ನಾನು ನನ್ನ ಮಗ ಇಬ್ರು ಮಗನಿಗೂ ಎಲ್ಲೂ ಕೆಲಸ ಸಿಗಲಿಲ್ಲ. ಬಿ ಎಸ್ ಸಿ ಹಾಕ್ಸ್ಕೊಂಡು ಒಂದು ಸ್ವಲ್ಪ ದಿನ ಬೆಂಗಳೂರಿನಲ್ಲಿ ಒಂದು ತಿಂಗಳ ಇದ್ದಿದ್ದ, ಏನು ಕಂಪನಿಲಿ ಕೆಲಸ ಚೆನ್ನಾಗಿಲ್ಲ ಏನ್ ಮಾಡೋದು ಅಂತ ಅವನು ನನ್ಗೆ ಬೇಜಾರಿನಿಂದ ಫೋನ್ ಮಾಡ್ದ. ನೋಡೋಣ ನಾವೇ ಮನೆಯೊಳಗೆ ಸ್ವಂತ ಯಾವ್ದಾದ್ರು ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡೋಣ ಬಾ ಅಂತ ಮನೆ ಕರೆದೆ ಅವನಿಗೆ. ಅವಾಗ ಅವನು ಮನೆಗೂ ಬಂದ. ಅದ್ರೊಳಗೆ ನಾನು ಇದೊಂದು ಜ್ಯೂಸ್ ಅನ್ನು ಮಾಡ್ಬೇಕು ಅಂತ ವಿಚಾರ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಅಡುಗೆ ಯಾವ್ಯಾವ್ದನ್ನ ಸೊಪ್ಪಿನ ಉಪಯೋಗಿಸ್ತೇವೋ ಆ ಸೊಪ್ಪಿನ ರಸದಿಂದ ಜ್ಯೂಸ್ ಮಾಡ್ಬೇಕು ಅಂತ ಒಂಥರ ವಿಚಾರ ಮಾಡಿದ್ವು. ಅವನಿಗೆ ಇಲ್ಲೇ ಹೊನ್ನಾವರದಲ್ಲಿ ಒಂದು ಸೊಸೈಟಿಲಿ ಒಂದು ಕೆಲಸಕ್ಕೆ ಸೇರಿಸ್ಕೊಂಡು ಅವನ ಅಲ್ಲಿ ಕೆಲಸಕ್ಕೆ ಸೇರಿದ ನಾನು ಮನೆಯಲ್ಲಿ ಈ ಕೆಲಸಕ್ಕೆ ಶುರು ಮಾಡಿದೆ. ಒಂದು 5 ವರ್ಷದ ತನಕ ನಾವು ಕೋಕಮ್ ಅಂತ ಹುಳಿ ಸೊಪ್ಪು ನಮ್ಮ ಊರ ಕಡೆ ಆಗುತ್ತೆ ಕೋಕಮ್ ಸೊಪ್ಪೆ ಅಂತ ಹೇಳ್ತಾವಲ್ಲ ಅದನ್ನ ನೆನೆ ಹಾಕೊಂಡು ಜ್ಯೂಸ್ ಮಾಡಿ ಅವನು ಸ್ವಲ್ಪ ಹೊರಗಡೆ ಎಲ್ಲ ಮಾರ್ಕೆಟ್ ಮಾಡಿದೆ. ನಾನೆಲ್ಲ ಹಳ್ಳಿ ಕಡೆ ಸ್ವಲ್ಪ ಎಲ್ಲ ಕಡೆಗೂ ಗೊತ್ತುಂಟು ಈ ಕಡೆ, ಹೊಸದಾಗಿ ನಾನು ಅದ್ರ ಬಗ್ಗೆ ಪ್ರಚಾರ ಮಾಡೋ ಅವಶ್ಯಕತೆ ಏನು ಬರಲಿಲ್ಲ, ಎಲ್ಲರಿಗೂ ಚೆನ್ನಾಗಿ ಗೊತ್ತು ಅದು ತಿನ್ನುವಂಥ ಆಹಾರ ವಸ್ತು ಅಂತೇಳಿ ಅದನ್ನು ಜ್ಯೂಸ್ ಮಾಡಿ ಮಾರ್ಕೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಒಂದು ಸ್ವಲ್ಪ ದಿನ ನಾವೇನು ಅದರಲ್ಲಿ ಆದಾಯ ಬಯಸಲೂ ಇಲ್ಲ, ಕಡಿಮೆ ರೇಟಿಗೆ ಕೊಟ್ಟಿದ್ದೀವಿ, ಚೆನ್ನಾಗಿ ಎಲ್ಲ ಜನ ಖರೀದಿ ಮಾಡಿದ್ರು, ತುಂಬ ಪ್ರೀತಿಯಿಂದನೂ ಖರೀದಿ ಮಾಡಿದ್ರು. ಆಮೇಲೆ ಸ್ವಲ್ಪ ದಿನ ದಿನ ದಿನ ಹೋದಂಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಜಾಸ್ತಿ ನಮ್ಮದು ಮಾರ್ಕೆಟ್ ಆಗ್ಲಿಕ್ಕೆ ಶುರುವಾಯಿತು. ನಮ್ಮ ತಾಲೂಕಿನ ಒಳಗೆ ನಾವೆಲ್ಲ ಬಿಡುಗಡೆ ಮಾಡಿದ್ವಿ. ಆಮೇಲೆ ಬ್ರಾಹ್ಮಿ ಅಂತ ಒಂಥರ ನಮ್ಮ ತೋಟದಲ್ಲಿ ನಾವು ಬೆಳೆಯುವಂಥ ಒಂದೆಲ್ಗ ಅಂತ ಹೇಳ್ತೇವೆ, ಅದರನ್ನು ರಸ ತೆಗೆದು ಅದನ್ನು ಜ್ಯೂಸ್ ಮಾಡಿದ್ವಿ. ನಮ್ಮ ಮನೆಯಲ್ಲಿ ನಾವು ಯಾವ ಆಹಾರವನ್ನು ವಸ್ತುವನ್ನು ಬಳಕೆ ಮಾಡ್ತೇವೋ ಅಂಥದ್ದನ್ನೆಲ್ಲ ನಾವು ಜ್ಯೂಸ್ ಮಾಡಬೇಕು ಅಂತ ವಿಚಾರ ಮಾಡಿ ಆಮೇಲೆ ನನ್ನ ಮಗ ಸುಮಾರು ಅವನು ಸೊಸೈಟಿಲಿ ಇದ್ಕೊಂಡೇ ಎಲ್ಲ ಜನರ ಪರಿಚಯ ಬೆಳೆಸ್ಕೊಂಡ. ಸ್ವಲ್ಪ ಸ್ವಲ್ಪ ಆವಾಗ ಆವಾಗ ಎಲ್ಲ ಹೊರಗಡೆ ಹುಬ್ಳಿ ಧಾರವಾಡ ಮತ್ತೆ ಬೆಂಗಳೂರು ಕಡೆಗೂ ಎಲ್ಲ ಜನರ ಪರಿಚಯ ಆಯ್ತು. ಎಲ್ಲ ಹೊರಗಡೆ ಬಿಟ್ಟ ಅವನು, ಎಲ್ಲ ಮಾರ್ಕೆಟ್ ಚೆನ್ನಾಗಿ ಆಯ್ತು. ಸ್ವಲ್ಪ ಆಧಾರನು ನಮ್ಗೆ ಆಯ್ತಾ ಆಯ್ತಾ ಬಂತು. ಇವಾಗ ಏನು ಚೆನ್ನಾಗಿ ಹೋಗ್ತಾ ಇದೆ ನಮ್ದು. ನಾನು ಒಂದು 5 ವರ್ಷ ಸ್ವಂತಾಗಿ ನಾನೇ ವರ್ಕ್ ಕೆಲಸ ಪೂರ್ತಿ ಒಬ್ಬರು ಕೈಗೆ ಒಬ್ಬಿಬ್ರು ತಕೊಂಡು ನಾನೇ ಸ್ವಂತಾಗಿ ರೆಡಿ ಮಾಡಿ ಅವನಿಗೆಲ್ಲ ಹೆಲ್ಪ್ ಮಾಡಿಕೊಟ್ಟೆ. ಇವಾಗ ಸಾಮಾನ್ಯ ನನಗೆ ಆವಾಗ ಒಂದು 50 ವರ್ಷ ವಯಸ್ಸಾಗಿತ್ತು. ಎಲ್ಲ ಕೆಲಸ ಮಾಡ್ಲಿಕ್ಕೂ ನಮ್ಮಲ್ಲಿ ಶಕ್ತಿ ಇತ್ತು. ಇವಾಗ ನನಗೆ ಈಗ 64-65 ವರ್ಷ ಬಂತು. ಅಷ್ಟೇನು ಹೆಚ್ಚಿಗೆ ಕೆಲಸ ನನ್ನ ಹತ್ರ ಸಾಧ್ಯ ಇಲ್ಲ. ಆದರೆ ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಗನಿಗೆ ಕೊಡ್ತೇನೆ. ಮಗ ತುಂಬ ಹೊರಗಡೆ ಕಳಿಸ್ತಾನೆ, ಎಲ್ಲ ಮಾರ್ಕೆಟ್ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅವನಿಗೆ ಒಂದು ಬೆಂಗಳೂರಿನಲ್ಲಿ ನೌಕರಿ ಮಾಡೋದು, ನಮ್ಮ ಮನೆಯಲ್ಲೇ ಒಂದು ನೌಕರಿ ಮಾಡಿದಷ್ಟು ದುಡಿಮೆ ಅವನು ಮಾಡ್ತಾ ಇದ್ದಾನೆ. ಅವನ ಚಿಕ್ಕ ಸಂಸಾರ ಚೆನ್ನಾಗಿ ಮಾಡ್ಕೊಂಡು ಹೋಗುವಷ್ಟು ಅವನು ಆದಾಯ ಮಾಡ್ತಾನೆ. ಇಂದು ತುಂಬ ಜನರಿಗೂ ನಮ್ಮ ಆದಾಯಕ್ಕಿಂತ ಜಾಸ್ತಿ ಜನರಿಗೂ ಇದರಿಂದ ಒಳ್ಳೇದಾಗಿದೆ. ಜನರು ನಮ್ಗೆ ಡೇಲಿ ಫೋನು, ನಿಮ್ಮ ಜ್ಯೂಸ್ ಕುಡಿದ್ರಿಂದ ನಮ್ಗೆ ಏನು ಅಸಿಡಿಟಿ ಕಡಿಮೆ ಆಯ್ತು ಅಂತ ಒಬ್ಬೊಬ್ರು ಫೋನ್ ಮಾಡ್ತಾರೆ. ಒಬ್ಬೊಬ್ರು ಶುಗರ್ ಕಡಿಮೆ, ನೇರಳೆ ಜ್ಯೂಸ್ ನಿಂದ ಶುಗರ್ 3 ಗುಳಿಗೆ ನಾವು ದಿನ ತಗೊಳ್ಳೋ ತಾಯಿ, ನಮ್ಗೆ 1 ಗುಳಿಗೆ ತಗೊಂಡಿದ್ರೆ ಸಾಕು ನಿಮ್ದಿಂದ ತುಂಬ ಚೆನ್ನಾಗಿ ನಮ್ಗೆ ಅದರಿಂದ ಪ್ರಯೋಜನ ಆಗಿದೆ ಅಂತ ಫೋನ್ ಮಾಡಿ ಹೇಳ್ತಾರೆ. ನಮ್ಗೆ ಅದೇ ಖುಷಿ, ನಮ್ಮ ಆದಾಯಕ್ಕಿಂತ ನಮ್ಗೆ ಜನರಿಗೆ ಹೆಲ್ಪ್ ಆಗಿದೆಯಲ್ಲ ಅಂತ ಹೇಳಿ ಖುಷಿ ತುಂಬಾನೇ. ನಮ್ಮ ಇದನ್ನು ನೋಡ್ಕೊಂಡು ಸಿರ್ಸೆ ಕದಂಬ ಸೊಸೈಟಿ ಅವರು ತುಂಬಾ ಮೆಚ್ಕೊಂಡು ಅವರು ತುಂಬಾ ನಮ್ದನ್ನು ಹೆಲ್ಪ್ ಕೊಟ್ಟಿದ್ದಾರೆ. ಚಿಕ್ಕಬಟ್ಟೆ ಅವರು ಹೆಲ್ಪ್ ಕೊಟ್ಟಿದ್ದಾರೆ. ಅವರೇ ನಮ್ಗೆ ಅದರಿಂದ ನಮ್ಗೊಂದು ಪ್ರಶಸ್ತಿನೂ ಬಂತು. ಧಾರವಾಡದಿಂದ ಪ್ರಶಸ್ತಿಗೂ ಅನುಕೂಲ ಆಯ್ತು. ಎಲ್ಲ ಜನರ ಪರಿಚಯ ಜಾಸ್ತಿ ಆಯ್ತು, ಚೆನ್ನಾಗಿ ಹೋಗ್ತಾ ಇದೆ. ಇದು ಜ್ಯೂಸ್ ಮಾಡಬೇಕು ಅಂತೇಳಿ ಯಾಕೆ ಅನಿಸ್ತು ನಿಮಗೆ? ಆದ್ರೂ ಹಿಂಗೆ ಮಾಡಬೇಕು, ಹಿಂಗೆ ಜ್ಯೂಸ್ ತೆಗಿಬೇಕು, ಅದು ಎಲ್ಲಾನು ಹೇಗೆ? ಇದೇ ಜ್ಯೂಸ್ ಅನ್ನು ಮಾಡ್ಬೇಕು ಅಂತ ಹೇಳಿ ನನಗೊಂದು ಮನಸ್ಸಿಗೆ ವಿಚಾರ ನಾನಾಗೆ ಬಂದದ್ದು ಇದು. ಆದ್ರೆ ಮಾಡುವಂತ ರೀತಿ ಕರೆಕ್ಟ್ ಆಗಿ ನನ್ಗೇನು ಅಷ್ಟು ಪಕ್ಕಂದ್ರೆ ನಾವು ಮಾಡ್ತೇವೆ ಮನೆಯಲ್ಲಿ ನಾವು ತಿನ್ನೋ ಆಹಾರ ಈ ತರ ಮಾಡಬಹುದು ಅಂತ ಕಲ್ಪನೆ ಇದ್ರು ಅದು ಕೆಡದೆ ಹೋದಂಗ್ ಮಾಡ್ಬೇಕು, ಮತ್ತೆ ಅದು ಸರಿ ಟೇಸ್ಟ್ ಬರುವಂಗ್ ಮಾಡ್ಬೇಕು ಅಲ್ಲ. ಅದನ್ನೆಲ್ಲ ಕರೆಕ್ಟ್ ಆಗಿ ನಾವು ಒಂದು ಗೋಕರ್ಣದಲ್ಲಿ ಅಶೋಕ್ ಜ್ಯೂಸ್ ಅಂತ ಇದೆ, ಅವ್ರ ಹತ್ರ ಶರ್ಮಾ ಅವ್ರ ಹತ್ರ ಅವ್ರು ನಮ್ಮನೆಗೆ ಬಂದು ನನ್ಗೆ ಹೇಗೆ ಮಾಡ್ಬೇಕು ಹೇಳುವಂತದ್ದು 2 ದಿವಸ ಉಳ್ಕೊಂಡು ನನಗೆ ಅವ್ರು ಕಲಿಸ್ಕೊಟ್ಟು ಹೋಗಿದ್ದಾರೆ. ಮತ್ತೆ ಅವ್ರ ಮನೆಗೂ ಹೋಗಿ ನಾನು ಸ್ವಲ್ಪ ಮತ್ತು ಅವ್ರ ಕೈಲಿ ಇನ್ನು ಹೆಚ್ಚಿನ ರೀತಿಯಿಂದ ಹೆಲ್ಪ್ ತಕೊಂಡು ಸರಿಯಾದ ರೀತಿಯನ್ನು ಕಲಿಸ್ಕೊಟ್ಟವ್ರು ಶರ್ಮಾ ಅವರು. ಅವ್ರು 2 ದಿವಸ ನಮ್ಮನೇಲಿ ಉಳ್ಕೊಂಡು ನಾನೇ ಸ್ವಂತ ಮಾಡುವಾಗಲೇ ಅವರು ನಮ್ಮ ಮಗ ಅವ್ರು ಯಾರ ಹತ್ರ ಕೇಳ್ಕೊಂಡು ಕರ್ಸಿದ ಅವರೆಲ್ಲ ನನಗೆ ಹೇಳ್ಕೊಟ್ಟೋದ್ರು ಮಾಡುವಂತ ರೀತಿಯನ್ನು ಅವ್ರು ಕಲಿಸ್ಕೊಟ್ರು. ಮಾರ್ಕೆಟ್ ಮಾಡ್ಲಿಕ್ಕೂ ಅವ್ರು ಈ ರೀತಿ ಅಂತ ಹೇಳಿದ್ರು. ಆ ಕೆಡದೆ ಹೋದಂಗೆ ಅದ್ರ ಸರಿಯಾದ ಪಾಕ ಬರ್ಸ್ಬೇಕು, ಅದ್ರ ಬತ್ಸಬೇಕು, ಬತ್ಸಿ ಬಟ್ಟಿ ತೆಗೆದ್ತಾರ ನಾವು ಮಾಡ್ಬೇಕು, ಅದ ಕೆಡೋದಿಲ್ಲ, ಆರೋಗ್ಯಕ್ಕೂ ಒಳ್ಳೇದು ಅಂತ ಅವ್ರು ಚೆನ್ನಾಗಿ ನಾನು ಕಲಿಸ್ಕೊಟ್ಟವ್ರು. ಅವರು ಜ್ಯೂಸ್ ತೆಗಿಬೇಕು, ಅದನ್ನ ಹಿಂಗ್ ಮಾಡ್ಬೇಕು, ಇಷ್ಟು ಕಾಯಿಸ್ಬೇಕು ಅನ್ನೋದೈತಲ್ಲ, ಅದಕ್ಕೆ ಬೇಕಾದಂತ ಸಲಕರಣೆಗಳು ನಮ್ಮ ಮನೆಯಲ್ಲಿ ಇರ್ತವೋ ಇಲ್ಲೋ, ಅಥವಾ ಇದ್ದದನ್ನ ಬಳಸ್ಕೊಳ್ತೀವಿ, ಅಥವಾ ಅದಕ್ಕೊಂದು ಸ್ವಲ್ಪ ಬಂಡವಾಳ ಹಾಕ್ಬೇಕಾಗತ್ತೆ, ಹಿಂಗೇನ್ ಆಯ್ತಾ? ಹೌದು, ಅದು ನಮ್ಗೆ ಬಂಡವಾಳಕ್ಕೆ ನಾವು ಬ್ಯಾಂಕ್ ಅಲ್ಲಿ ಸಾಲ ಮೈಸೂರು ಬ್ಯಾಂಕ್ನಿಂದ ಸಾಲ ತಕೊಂಡಿದ್ದೀವಿ, 2 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ವಿ. ಅದೊಂದು ಹೆಲ್ಪ್ ಆಯಿತು ನಮಗೆ. ಕದಂಬ ಸೊಸೈಟಿಯವರೇ ತುಂಬ ಹೆಲ್ಪ್ ಕೊಟ್ಟಿದ್ದಾರೆ ನಮ್ಗೆ. ನಮ್ಮ ಊರಲ್ಲಿ ಅಥವಾ ನಮ್ಮ ತಾಲೂಕಿನಲ್ಲಿ ಸಾಕಾಗುವಷ್ಟು ಸಿಗದೆ ಹೋದಾಗ ನಮ್ಮ ಕದಂಬ ಸೊಸೈಟಿಯವರು ನಮ್ಗೆ ಇದನ್ನೆಲ್ಲ ಮತ್ತು ನೆಲ್ಲಿಕಾಯಿ ಮತ್ತು ಈ ಹುಳಿ ಸೊಪ್ಪನ್ನೆಲ್ಲ ಅವರೇ ನಮಗೆ ಸ್ವಲ್ಪ ಸಪ್ಲೈ ಮಾಡಿಕೊಟ್ಟಿದ್ರು. ಅವರು ನಮ್ಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು. ಮತ್ತೆ ಮಾಡುವಂತ ರೀತಿ ಅಷ್ಟು ಅವ್ರ ಹತ್ರ ನಾವು ಕಲ್ತ್ಕೊಂಡಾಗಿದೆ. ಮತ್ತೆ ನಮ್ಮ ಮಗ ಜನರ ಪರಿಚಯ ಆದ್ರಿಂದ ಯಾವ್ಯಾವ ಕಡೆಯಿಂದ ಎಲ್ಲಿ ಬಾಟ್ಲಿ ಎಲ್ಲಿ ಸಿಗುತ್ತೆ, ಯಾವ್ಯಾವ ಸಾಮಾನಕ್ಕೆ ಬೇಕಾಗುದು ಎಲ್ಲಿ ಸಿಗುತ್ತೆ ಅಂತೆಲ್ಲ ಅವ್ನು ತಿಳ್ಕೊಂಡು ಅವನು ತರಿಸಿದ. 5-6 ವರ್ಷ ಸ್ವಂತ ಮಾಡಿದೆ. ಆಮೇಲೆ ಈಗೆಲ್ಲ ಕೆಲಸದವ್ರು ತಕೊಂಡು ನಮ್ಮ ಊರಲ್ಲೇ ಬಂದಂಥ ಮಹಿಳೆಯರು ನಾವು ಇಬ್ಬರು 3-4 ಮಂದಿ ಇದ್ದಾರೆ, ಕೆಲಸ ಮಾಡಿಕೊಂಡು ಹೋಗ್ತಾರೆ. ನಾನೇ ಎಲ್ಲ ಮೇಲ್ಗಡೆ ನೋಡೋದು ಯಾವ್ಯಾವ ಸರಿ ಆಯಿತು ಯಾವ್ದು ಇಲ್ಲ ಅಂತ ನೋಡೋದು, ಅವರಿಗೆಲ್ಲ ಹೆಲ್ಪ್ ಕೊಡೋದು ಇವಾಗ ನನ್ನ ಕೆಲಸ. ಈಗ ಇವೆಲ್ಲವನ್ನು ಕೂಡ ತಂದ್ಕೊಳ್ತಾರಲ್ಲ ನಿಮ್ಮ ಸಿಪ್ಪೆ ಆಗಿರ್ಬಹುದು ಚಕ್ಕೆ ಆಗಿರ್ಬಹುದು, ಅವರು ಬಂದ ತಕ್ಷಣ ಇಲ್ಲಿ ತಂದು ಕೊಟ್ಬಿಡ್ತಾರ? ಇದಿಷ್ಟೇ ಅಲ್ಲ, ನಾವು ನಮ್ಮ ಊರಲ್ಲಿ ಸಾಮಾನ್ಯ ಒಂದು 100-200 ಮಹಿಳೆಯರು ಮೊದಲು ಸಾಮಾನ್ಯ ನಮ್ಮ ಕಡೆಗೆಲ್ಲ ಬೇರೆ ಬೇರೆ ವರ್ಗ ಮಹಿಳೆಯರು ಇದ್ದಾರೆ. ಅವರ ಮನೆಯಲ್ಲಿ ಬೆಳೆದಂತ ಈ ಕೋಕಂ ಸಿಪ್ಪೆ ಆಗಲಿ ನೇರಳೆ ಚಕ್ಕೆನಾಗಲಿ ಎಲ್ಲ ನಮ್ಗೆ ಪರಿಚಯ ಆಯ್ತು ಜನರಿಗೆ. ನಾನೇ ಎಲ್ಲ ಮನೆ ಮನೆಗೆ ಹೋಗಿ ಕೊಡ್ತಾ ಇದ್ದಿನ, ಅವರಿಗೂ ನಮ್ಮ ಪರಿಚಯ ಇತ್ತು ತುಂಬಾ ಆಯ್ತು. ಅವರೆಲ್ಲರೂ ತಂದು ನಮಗೆ ಕೊಟ್ಟಾಗ ತುಂಬಾ ಖುಷಿ ಪಟ್ಟಿದ್ದಾರೆ. ಅಂದ್ರೆ ಈ ಸಿಪ್ಪೆ ಕೋಕಂ ಸಿಪ್ಪೆಯನ್ನ ಕೆಜಿ 1-8-10 ರೂಪಾಯಿ ಮಾರ್ಕೆಟ್ ಆಗದೆ ಹೋದದ್ದನ್ನ ನಾವು ಸ್ಟಾರ್ಟ್ಗೆ ಸಾಮಾನ್ಯ ಕೆಜಿ 30 ರೂಪಾಯಿನಂತೆ ಖರೀದಿ ಮಾಡಿದ್ವಿ. 30 ರೂಪಾಯಿಯಂತೆ ಖರೀದಿ ಮಾಡಿದಂಥ ಸಿಪ್ಪೆ ಅವರಿಗೂ ಚಲೋ ಲಾಭ ಆಯಿತು. ತುಂಬ ಜನ ತಂದು ಮನೆಗೆ ಕೊಟ್ಟರು, ನಾವು ಇಲ್ಲೇ ತೂಕ ಮಾಡ್ಕೊಂಡು ತಗೊಂಡ್ವಿ. ಇವಾಗ 1 ಕೆಜಿಗೆ 70-80 ರೂಪಾಯಿಗೆ ಮಾರ್ಕೆಟ್ಗೆ ಅವ್ರಿಗೆ ರೈತ ಮಹಿಳೆಯರಿಗೆ ಒಂದು 500 ಮಹಿಳೆಯರು ನಾವು ಸಾಮಾನ್ಯ ನಮ್ಮಿಂದ ವರ್ಷಕ್ಕೊಂದು 4-5 ಸಾವಿರ ರೂಪಾಯಿ ಅವ್ರಿಗೆ ಲಾಭ ಸಿಗುತ್ತೆ ಒಂದೊಂದು ಮಹಿಳೆಯರಿಗೆ. ತುಂಬಾ ಮಹಿಳೆಯರು ಮನೆಯಲ್ಲಿ ಬೆಳೆದದ್ದು ಹಾಳು ಮಾಡ್ತಿದ್ವು, ಅವ್ರದ್ದು ಉಪಯೋಗಿಸೋದು ಇಲ್ಲ, ಕೆಲವು ಮಂದಿಗೆ ಅದು ಉಪಯೋಗಿಸ್ಬೇಕು ಅಂತ ಗೊತ್ತೇ ಇರೋಲ್ಲ. ಹಾಗೆ ಕೊಳತು ಬಿದ್ದ ನೆಲದಲ್ಲೇ ಬಿದ್ದ ಹಾಳಾಗಿ ಹೋಗುವಂತ ಮರ ಮನೆ ಒಂದೊಂದು ಮನೇಲಿ 4-8 ಮರ ಇರ್ತದೆ. ಅಂಥವರೆಲ್ಲ ಕೊರಿಗೆಲ್ಲ ಒಂದು ಉಪಯೋಗ ಆಯಿತು, ತುಂಬ ಮಂದಿಗೆ ಉಪಯೋಗ ಆಗಿದೆ. ಇದರಿಂದ ಅವರೇ ಬಂದು ಹೇಳ್ಕೊಳ್ತಾರೆ ಇಲ್ಲಿ ಬಂದ್ಕೊಂಡು. ನೆಲ್ಲಿಕಾಯನ್ನು ಸಿರ್ಸೆಯಿಂದ ಜಾಸ್ತಿ, ಸಿರ್ಸೆ ಕಡೆ ಇದೆ ನೆಲ್ಲಿಕಾಯಿ ತುಂಬ, ನಾವು ಕದಂಬ ಸೊಸೈಟಿ ಅವರಿಂದ ಖರೀದಿ ಮಾಡ್ಕೊಳ್ತೀವಿ. ಅಂದರೆ ಸೊಸೈಟಿಯಿಂದ ಎಲ್ಲಿ ಸಾಧ್ಯನೋ ಸೊಸೈಟಿಯಿಂದ, ರೈತರಿಂದ ಎಲ್ಲಿ ಸಾಧ್ಯನೋ ರೈತರಿಂದ, ಹೀಗೆ ರೈತರಿಂದ ಯಾರೇ ತಂದರೂ ನಾವು ಬೇಡ ಅಂತ ಹೇಳಲ್ಲ. ಪ್ರತಿಯೊಂದು ನಾವು ಈಗ ಶುಂಠಿ ಆಗಿರಲಿ, ನೆಲ್ಲಿಕಾಯಿ ಆಗಿರಲಿ, ನೇರಳೆ ಆಗಿರಲಿ, ಆಮೇಲೆ ಕೋಕಂ ಸಿಪ್ಪೆ ಆಗಲಿ, ಯಾವುದೇ ತಂದರೂ ನಾವು ಅವ್ರಿಗೆ ವಾಪಸ್ ಕಳಿಸೋಲ್ಲ. ಯೋಗ್ಯ ರೇಟ್ ಕೊಟ್ಕೊಂಡು ಅವ್ರ ಹತ್ರ ನಾವು ಖರೀದಿ ಮಾಡಿ ಕಳಿಸೋದು, ಅವ್ರಿಗೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತೇವೆ. ಯಾವ್ದನ್ನು ನಮ್ಗೆ ಬೇಕಾದಂತ ಗುಣಮಟ್ಟ ತಂದು ಕೊಡ್ತಾರೆ, ಎಲ್ಲ ಒಳ್ಳೇದೇ ಅವ್ರಿಗೆ ನಾವು ಹೇಳೇ ಬಿಡ್ತೇವೆ. ಅದನ್ನ ಹಣ್ಣು ಮಾಡೇ ಕೊಯ್ಬೇಕು, ಕಾಯಿ ಸಿಪ್ಪೆ ನಾವು ಉಪಯೋಗಿಸೋದಿಲ್ಲ, ಬೀಜ ಹಾಕೋದಿಲ್ಲ. ಅದಕ್ಕೆ ಹೇಳಿ ಮೊದ್ಲೇ ಹೇಳಿರ್ತೇವೆ, ಚೆನ್ನಾಗಿದ್ದ ಹಣ್ಣಿನ ಸಿಪ್ಪೆನೆ ಒಣಸ್ಕೊಂಡು ತಕೊಬಂದು ಕೊಡ್ತಾರೆ ಅವ್ರು. ಅವ್ರಿಗೆ ಹೇಳ್ತೀರಾ ಹಿಂಗಿಂಗ ತೊಂಬನ್ನಿ ಹಿಂಗಿದ್ರೆ ಹೇಳ್ತೇವೆ. ಇಲ್ಲೇ ಅದನ್ನ ನಾವು ತಕೊಳ್ಳೋದಿಲ್ಲ, ಅದು ಎಳೆ ತಲೆ ಅದನ್ನ ನಾವು ತಕೊಳ್ಳೋದಿಲ್ಲ, ಅದು ಉಪಯೋಗ ಆಗುದಿಲ್ಲ. ಜ್ಯೂಸ್ ಒಳ್ಳೇದಾಗುದಿಲ್ಲ, ಜ್ಯೂಸ್ ಚೆನ್ನಾಗಬೇಕಂತಾರೆ ಹಣ್ಣಿನ ಸಿಪ್ಪೆನೆ ಆಗ್ಬೇಕು. ಅವ್ರು ಅದನ್ನೇ ತಂದು ಕೊಡ್ತಾರೆ. ಏನು ಖುಷಿಯಿಂದಾನೆ ಸರಿ ಚೆನ್ನಾಗಿ ಎಲ್ಲರಿಗೂ ಗೊತ್ತುಂಟು, ಅದು ಮಾಡ್ಲಿಕ್ಕೆ ಮಾಡೋ ರೂಢಿ ಎಲ್ಲ ಮೊದ್ಲಿಂದು ಇದ್ದೇ ಎಲ್ಲರ ಮನೆಯಲ್ಲೂ. ಆದ್ರೆ ಉಪಯೋಗಿಸುವವ್ರು ಕಡಿಮೆ. ಈಗೆಲ್ಲ ತನ್ನವರ ಇದು ಗೌರ್ಮೆಂಟ್ ತರಕಾರಿ ಉಪಯೋಗಿಸೋದು, ಈ ಮನೇಲಿ ಬೆಳೆದನ್ನ ಬರೀ ಉಪಯೋಗಿಸೋದೇ ಇಲ್ಲ ಇತ್ತು, ಇವಾಗ ಅದನ್ನೆಲ್ಲ ಉಪಯೋಗಿಸ್ತವೆ ಪ್ರತಿಯೊಬ್ಬರು. ಒನ್ನೆಲ್ಗಂತೂ ಯಾರು ಬಿಡೋದಿಲ್ಲ, ಇವಾಗ ಎಲ್ಲರೂ ಉಪಯೋಗಿಸ್ತರು. ಒಂದು 25 ಗುಂಟೆ ತೋಟ ಇದೆ, ಅಷ್ಟು ಉತ್ಪನ್ನ ಸಾಕಾಗ್ತಿರ್ಲಿಲ್ಲ ಮನೆಗೆ? ಏನು ಸಾಕಾಗೋಲ್ಲ ಅದಷ್ಟು, ಏನು ಒಂದು 3-4 ಕ್ವಿಂಟಲ್ ಅಟ್ಕೆ ಆಗೋದು, ಏನು ಸಾಕಾಗೋದಿಲ್ಲ. ಒಂದು ನಮ್ಮ ಮನೇಲಿ ಒಂದು 3-4 ಆಕಳ ಉಂಟು, 2 ಗೆಸಿ ದನ ಮತ್ತು 2 ಊರ ಆಕಳ ಮತ್ತು 3-4 ಕರುಗಳೆಲ್ಲ ಒಂಟಿನೂ ಸಾಕೊಂಡಿದ್ವಿ. ತೋಟದ ಉತ್ಪನ್ನ ಬರೀ ಆಕಳಕ್ಕೆ ಜೀವನಕ್ಕೆ ಸಾಕಾಗುದಿಲ್ಲ. ನಮ್ದೇನು ಗದ್ದೆ ಏನೂ ಇಲ್ಲ, ಹುಲ್ಲೇನಿಲ್ಲ, ಹುಲ್ಲು ದುಡ್ಡು ಕೊಟ್ಟು ತಗೊಳ್ಬೇಕಲ್ಲ, ನಾವು ದುಡಿಮೆನೆ ಜೀವನ. ಇಷ್ಟೆಲ್ಲಾನು ಹೇಗೆ ನಿರ್ವಹಿಸ್ತೀರಿ ಇಷ್ಟು? ದೇವರೇ ಶಕ್ತಿ ಕೊಟ್ಟಿದ್ದೇನೆ ನಾನು ನೋಡ್ರಿ. ಇವಾಗ 63-64 ವರ್ಷ ನನ್ನ ಕೈ ಕಾಲಲ್ಲಿ ಯಾವ್ದೇ ಒಂದು ನೋವು ಇಲ್ಲ, ಗಂಟು ನೋವು ಇಲ್ಲ, ಸೊಂಟ ನೋವು ಇಲ್ಲ. ಬೆಳಿಗ್ಗೆ 6 ಗಂಟೆ ಎದ್ದುಕೊಂಡಿದ್ದೆ, ರಾತ್ರಿ 11 ಗಂಟೆ ತನಕ ಮಲಗೋದು ಇಲ್ಲ, ಕೂಡೋದು ಇಲ್ಲ ಅಂತ ಹೇಳಿದ್ರೆ ತಪ್ಪಿಲ್ಲ. ಸತತ್ ಇದ ಕೆಲಸ, ಈ ವರ್ಕ್ ಹೌದು. ನಾವು ತೋಟದ ಕೆಲಸನೂ ಮಾಡ್ಕೊಳ್ಳೋದು, ಆಕಳ ಕೆಲಸನೂ ಮಾಡುದು, ನಮ್ಮ ಸೊಸೆನೂ ಹಾಗೆ, ಮಗ ಫುಲ್ ಹೆವಿ ಇಡೀ ದಿವಸ ಕೆಲಸ, ಸೊಸೆನೂ ಹಾಗೆ, ಮತ್ತೆ 2-3 ಮಂದಿ ಕೆಲಸಗಾರರು. ನಮ್ಮ ಯಜಮಾನರು ಅವ್ರ ತೋಟದ ಕಡೆ ಹೆಚ್ಚು ಕೆಲಸ ನೋಡ್ಕೊಳ್ಳೋದು ನಾವು ಯಜಮಾನ್ರೆ. ಹಾಗಾಗಿ ತೋಟದ ಮಧ್ಯೆ ನಿಸರ್ಗದ ಮಧ್ಯೆ ಇದ್ದು ಇಲ್ಲಿ ಆಹಾರವನ್ನ ತಿನ್ಕೋಂತ ಓಡಾಡ್ಕೊಂತ ಕೆಲಸ ಮಾಡಿದ್ದ ಒಂದು ಒಳ್ಳೇದಾಯ್ತು, ತುಂಬಾ ಒಳ್ಳೇದಾಯ್ತು. ಅದರಿಂದನೇ ನಮ್ದು ಈಗ ಒಂಥರ ಆರಾಮ ಜೀವನ ಆಗ್ತಾ ಇದೆ. ನಾವೇನು ದುಡ್ಡು ಜಾಸ್ತಿ ಮಾಡಿ ಏನು ಬ್ಯಾಂಕಲ್ಲಿ ಇಡಲಿಲ್ಲ. ಆದ್ರೆ ನಮ್ಮ ಖರ್ಚಿಗೋ, ನಮ್ಮ ಮನೆ ಬಳಕೆಗೋ, ನಮ್ಮ ಮನೆ ಬಂದು ಹೋಗಿ ಮಾಡುವಂತ ತುಂಬಾ ಮಂದಿ ಬರ್ತಾರೆ, ರೈತ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಇದನ್ನ ನೋಡ್ಲಿಕ್ಕೆ ನಾವು ಎಲ್ಲ ಓಪನ್, ಯಾರು ಬೇಕಾದ್ರೂ ಬಂದು ನಾವು ಮಾಡೋ ರೀತಿಯನ್ನು ಹೇಳ್ತೇವೆ. ಅವರು ಮಾಡಲಿ ಅಂತ ಅವರಿಗೂ ನಾವು ಅದನ್ನ ಮಾಡುವಂತ ರೀತಿ ತೋರಿಸ್ಕೊಡ್ತೇವೆ. ಎಲ್ಲರಿಗೂ ಆರೋಗ್ಯ, ಮನೆ ಮನೆಯಲ್ಲಿ ಮಾಡ್ಕೊಳ್ರಿ ಅಂತ ಹೇಳುದು. ಬರ್ತಾರೆ ಜನ, ತುಂಬಾ ಜನ ಬರ್ತಾರೆ, 100-150 ಜನರು, ರೈತ ಮಹಿಳೆಯರು, ಗಂಡಸರು, ಹೆಂಗಸರು ಎಲ್ಲ ತುಂಬಾ ಮಂದಿ ಬರ್ತಾರೆ. ಅವರಿಗೆಲ್ಲ ತೋರಿಸ್ಕೊಡ್ತಾರೆ ಮಾಡೋ ರೀತಿನ. ಏನು ಇದಿಲ್ಲ, ಎಲ್ಲ ಪಬ್ಲಿಕ್ ನಲ್ಲಿ ಇಲ್ಲೇ ಪಾತ್ರ ಇಟ್ಕೊಂಡು ಮಾಡಿ ಕಾಯಿಸಿ ತೋರಿಸ್ತೇವೆ. ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ಬಹುದು ಯಾವ ರೀತಿ ನಾವು ಮಾಡ್ತೇವೆ ಅಂತ ಹೇಳುದು. ಆಗ ಯಾರು ಬಂದಿದ್ರು ನಮ್ಗೆ ಏನು ಬೇಜಾರಿಲ್ಲ, ಎಲ್ಲರಿಗೂ ನಾವು ಕುಡಿಲಿಕ್ಕೆ ಕೊಟ್ಟು ಹಂಗೆ ಬರೀದೆ ಬಂದವರನ್ನ ಹಂಗೆ ಕಳಿಸೋದಿಲ್ಲ. ಏನಾದ್ರೂ ಅವ್ರಿಗೆ ತಿಂಡಿ ಅಥವಾ ಕುಡಿಲಿಕ್ಕೋ ಕೊಟ್ಟೆ ಕಳಿಸೋದೆ, ಅದಕ್ಕೆಲ್ಲ ದೇವರೇ ಕೊಟ್ಟಿದ್ದಾನೆ ಅಂತ. ಈ ಜ್ಯೂಸ್ನಿಂದ ಈ ನಮ್ಮ ಈ ಕೈಗಾರಿಕೆ, ಈ ಗೃಹ ಕೈಗಾರಿಕೆನೆ ನಮ್ದು ಈಗ ದೊಡ್ಡದಾಗಿ ಬೆಳೀತಾ ಇದೆ. ಇದರಿಂದನೇ ನಮ್ಗೆ ಆದಾಯ, ಅದರಿಂದನೇ ನಮ್ಗೆ ಜನನೂ ಬೇಕು, ಜನರಿಗೆ ನಾವು ಸಹಕಾರನೂ ಕೊಡಬೇಕು. ಈ ತರ ಒಂದು ವಿದ್ಯೆ ಬರಬೇಕು ಆಗಿತ್ತು ಅಂದ್ರೆ ತಾಯಿಯಿಂದ ಬರುತ್ತೆ ಅಥವಾ ಇನ್ನೊಬ್ಬರಿಂದ ಬರುತ್ತೆ. ಹೀಗೆ ನೀವು ಈ ವಿದ್ಯೆ ಕಲ್ತಿದ್ದು ಅಥವಾ ಈ ವಿದ್ಯೆ ಬಂದಿದ್ದು ಹೇಗೆ ನಿಮಗೆ? ಅಂದ್ರೆ ನಮ್ಮ ತಾಯಿ ತಂದೆನೂ ಇದೇ ತರ ಅಂದ್ರೆ ಬಯಸುವಂತವ್ರು, ಈ ಆಯುರ್ವೇದಿ ಆಹಾರನ್ನೇ ಹೆಚ್ಚು ಬಯಸುವಂತವ್ರು ತಂದೆ ತಾಯಿ. ನಮ್ಮ ಮನೆ ನಮ್ಮ ಅತ್ತೆಯವರು ಇದೇ ತರ ಭಾವನೆ ಅವರು, ಅವ್ರಿಗೆ ಅವ್ರು ನಮ್ಮ ಮನೇಲಿ ಅಡುಗೆಗೆ ಹೆಚ್ಚಾಗಿ ನಾವು ಅತ್ತೆಯವರು ಅವ್ರ ಗಿಡ ನಿಟ್ಕೊಂಡು ಅದನ್ನೇ ಬೆಳ್ಕೊಂಡು ಅಡುಗೆ ಮಾಡೋದು ಜಾಸ್ತಿ ಇತ್ತು. ಮೊದ್ಲು ಕೆಸು ಅಂತ ಹೇಳ್ತಾರೆ, ಮತ್ತೆ ಇಷ್ಟಿಷ್ಟು ಉದ್ದ ಗಡ್ಡೆ ಕೆಸು, ಇವರೆಲ್ಲ ಅವರು ನಮ್ಮ ಅತ್ತೆಯವರು ಅದೇ ತರ ಮನೆಯಲ್ಲೇ ಬೆಳ್ಕೊಳ್ಳೋದು ಜಾಸ್ತಿ ಆಗಿತ್ತು. ನಾವು ಸ್ವಲ್ಪ ಸ್ವಲ್ಪ ಮನೆಯಲ್ಲಿ ಬೆಳ್ಕೊಳ್ತಾರೆ, ಈಗೆಲ್ಲ ತರಕಾರಿ ಬೇಕಾದಷ್ಟು ಇರ್ತದೆ ತರ್ತರು, ಆದ್ರೆ ಹೆಚ್ಚು ಮನೆ ಇದ್ರೆ ಬೆಳೆಸೋದು ಜಾಸ್ತಿ. ನಮ್ಮ ತಂದೆ ಮನೆಯಲ್ಲೂ ಹಂಗೆ, ಎಲ್ಲರೂ ಸ್ವಂತ ಕೆಲಸ ಮಾಡ್ಕೊಳ್ಳುವರು. ತಂದೆ ನಮ್ಮ 4 ಮಂದಿ ಅಣ್ಣಂದಿರು ಎಲ್ಲರೂ, ಅವ್ರಿಗೆ ಭೂಮಿ ರಾಶಿ ಇದೆ, ಅವರವ್ರಿಗೆ ಕೆಲಸ ಮಾಡ್ಕೊಂಡು ಜೀವನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಬ್ಬ ಮಹಿಳೆ ಅದು ಹಳ್ಳಿಯೊಳಗೆ ಇದ್ಕೊಂಡು ಇಂಥವೆಲ್ಲಾನು ಮಾಡಬಹುದು, ಇದರಿಂದ ಒಂದ್ ಸ್ವಲ್ಪ ಆದಾಯ ಬರುವ ಹಾಗೆ ಮಾಡಬಹುದು ಅನ್ನುವಂಥದ್ದು ಕೂಡ ಒಂದು ಧೈರ್ಯ ಬೇಕು, ಒಂದು ಹಿನ್ನೆಲೆ ಬೇಕು ಅದಕ್ಕೆ ಅಲ್ವಾ? ನಮ್ಗೆ ಏನಾರ ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲಿ ಕೇಳ್ಬಹುದು, ಇಲ್ಲಿ ತಿಳ್ಕೊಬಹುದು, ಹಿಂಗ್ ಮಾಡಬಹುದು ಅಂತ ಅನ್ಸಿತ್ತಲ್ಲ ನಿಮ್ಗೆ? ಈ ತರ ಎಲ್ಲ ಮಾಡ್ಬೇಕು ಅಂತ ಅನ್ಸಿಲ್ಲ. ನಮ್ದು ಅದೇ 3 ಜನರ ಅಣ್ಣ ತಮ್ಮ ಒಟ್ಟು ಕೂಡ್ಕೊಂಡಿದ್ದೀವಿ, ನಮ್ಗೆ ಏನು ಜೀವನಕ್ಕೆ ಏನೋ ಸಾಧಾರಣ ಸಾಕಾಗಿತ್ತು, ಇದೆಲ್ಲ ಕಲ್ಪನೆ ಇಲ್ಲ ಇತ್ತು. ಅನಿವಾರ್ಯ ಹೋದ ನಾನು, ಆದ್ರೆ ಹೋದ್ರೆ ಅವನಿಗೆ ಏನು ಇಷ್ಟ ಆಗುವಂತ ಕೆಲಸ ಸಿಗ್ಲಿಲ್ಲ. ಅವಾಗ ಏನು ವಿಚಾರ ಮಾಡ್ಕೊಂಡು ನಮ್ಮಷ್ಟಕ್ಕೆ ನಾವು ಅಂದ್ರೆ ಮನೆ ಬಳಕೆ ಬರ್ತದಲ್ಲ, ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಒಂದು ಗೊತ್ತುಂಟು ನಮ್ಗೆ. ನಮಗೆ ಇದನ್ನ ಮಾಡುವಂತ ವಿಚಾರ ಬಂದು ಮಾಡದ್ದು ನಾನು. ಇದು ಇಷ್ಟ ಆದಾಯ ಆಗ್ತದೆ ಇಲ್ಲ ಅದೆಲ್ಲ ಕಲ್ಪನೆ ಮಾಡಕ್ ಹೋಗಿಲ್ಲ. ಏನೋ ದಿನ ನಿತ್ಯ ಸ್ವಲ್ಪ ಸ್ವಲ್ಪ ಆಗ್ತಾ ಆಗ್ತಾ ಇದೆಯಲ್ಲ ಅಷ್ಟೇ ಸಾಕು ಅಂತ ಹೇಳುವುದ್ರಲ್ಲಿ ನಾವು ಮಾಡ್ತಾ ಇದೀವಿ. ಈಗ ಚೆನ್ನಾಗಿ ಹೋಗ್ತಾ ಇದೆ, ಚೆನ್ನಾಗಿ ಆದಾಯನು ಬರ್ತಾ ಇದೆ. ಮತ್ತೆ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡ್ರಿ ಅಂತ ಹೇಳಿದ್ರಿ, ಮತ್ತೆ ಅದನ್ನ ತೀರಿಸೋದು ಕೂಡ ಬಹಳ ಮುಖ್ಯನೇ ಅಲ್ವಾ? ಮತ್ತೆ ಈ ರೀತಿ ಸಾಲ ಸೌಲಭ್ಯ ತಗೊಂಡು ಪಡ್ಕೊಂಡು ಒಳ್ಳೇದಾದ್ರು ಸಾಲ ತಗೊಂಡು ಸಾಲ ತಕೊಂಡಿದ್ರಿಂದ ನಮಗೆ ಲಾಭನೇ ಆಗಿದೆ, ತೊಂದರೆ ಏನಾಗಿಲ್ಲ. ಯಾಕೆ ಕೇಳಿದ್ರಿ, ಒಂದು ವರ್ಷ ಏನು ಆದಾಯ ಆಗಿಲ್ಲ ನಮಗೆ. ಅವ್ರದ್ದು ಒಂದು 3 ವರ್ಷ ಕಂತು ಬಿಟ್ಟು ಕೊಟ್ಟಿದ್ರು ಅವರು, 3 ವರ್ಷ ನಂತರ ಸಾಲ ತೀರಿಸ್ರಿ ಅಂತ. 1 ವರ್ಷ ಆದಾಯ ಆಗಿಲ್ಲ, ಸ್ವಲ್ಪ ಬಡ್ಡಿನೂ ಜಾಸ್ತಿನೇ ಆಯ್ತು. ಆದ್ರೆ 2ನೇ ವರ್ಷದಿಂದ ನಮ್ಗೆ ಸ್ವಲ್ಪ ಆದಾಯ ಆಗ್ತಾ ಆಗ್ತಾ ಬಂತಲ್ಲ, ಅವಾಗ ನಮ್ಗೆ ಬಡ್ಡಿ ಕಂತು ಕಟ್ಟಲಿಕ್ಕೆ ಅಷ್ಟೇನು ಕಷ್ಟ ಆಗಲಿಲ್ಲ. 3 ವರ್ಷ ಮುಗಿದ ನಂತರ ನಮ್ದು ಆದಾಯ ಜಾಸ್ತಿ ಆಗ್ತಾ ಹೋಯ್ತು. ನಮ್ಗೆ ಒಂದು 3 ವರ್ಷ ತನಕ ಬಂದ ಆದಾಯ ನಮಗೆ ಉಪಯೋಗಿಸ್ಲಿಲ್ಲ, ನಾವು ನಮ್ಮ ಪರಿಸ್ಥಿತಿಯಲ್ಲೇ ನಾವು ಬದುಕಿದ್ದೀವಿ. ಆದರೆ ಕಂತು ಸಾಲ ಮುಗಿಸ್ಕೊಂಡ್ಬಿಟ್ರಿ, 3 ವರ್ಷ ಆದ ನಂತರ ಸಾಲ ಚುಕ್ತ ಮಾಡ್ಕೊಂಡು ಬಂದ ಲಾಭ ಸಂಸಾರಕ್ಕೆ ಉಪಯೋಗಿಸ್ಲಿಕ್ಕೆ ಅನುಕೂಲ ಆಯ್ತು. ಅಲ್ಲಿ ತನಕ ಸ್ವಲ್ಪ ಕಷ್ಟ ತುಂಬ ಆಯ್ತು. ಆನಂತರ ಮತ್ತೆ ಸಾಲ ತಗೋಬೇಕು, ಬೇರೆ ಎದಕ್ಕಾದ್ರೂ ವಿನಿಯೋಗಿಸ್ಬೇಕು ಹಂಗೇನ್ರ ಅನ್ಸುತ್ತ? ಇನ್ನು ಸಾಲ ತಗೊಳ್ಳಿಲ್ಲ, ನಮಗೆ ಸ್ವಲ್ಪ ಹೆಲ್ಪ್ ಕೊಟ್ರಲ್ಲ ಸೊಸೈಟಿ ಅವ್ರು ಹೆಲ್ಪ್ ಕೊಟ್ಟದ್ರಿಂದ ನಮಗೆ ಹೆಚ್ಚು ಸಾಲ ತಗೊಳ್ಳೋ ಅವಶ್ಯಕತೆ ಬೀಳಲಿಲ್ಲ. ತಗೊಂಡಿದ್ದೀವಿ ಅವಾಗ ಅವಾಗ ನಾವು ಬೇರೆ ಬೇರೆ ಬ್ಯಾಂಕ್ನಲ್ಲೆಲ್ಲ ಸಾಲ ತಗೊಂಡಿದ್ದೀವಿ. ತಗೊಳ್ತೀವಿ, ಕಾರು ಇವ್ರು ತಗೊಂಡಿದ್ದಾನೆ ಎಲ್ಲ ಸಾಲ ತಗೊಂಡೇ ಮಾಡಿದ್ದಾರೆ, ಗಾಡಿ ತಗೊಂಡದ್ದು ಸಾಲ ತಗೊಂಡು ಮಾಡಿದ್ದಾರೆ, ಎಲ್ಲ ಕಂತು ಕಟ್ಕೊಂತ ಇದ್ದದ್ದೇ ಇದೆಲ್ಲ. ಏನು ಇವಾಗ ಸಾಲ ತಗೊಂಡಿದ್ರು ಅಷ್ಟು ಅಂತ ಅಪತ್ರ ಅನಿಸೋದಿಲ್ಲ, ಆಗ್ತದೆ, ಬಿಸ್ನೆಸ್ನಲ್ಲಿ ನಡೀತಿದೆ. ಮನೆಯಲ್ಲೇ ಇದ್ದುಕೊಂಡು ನಾನು ಓದದ್ದು ಬರೀ 6ನೇ ಕ್ಲಾಸು, ಆದರೂ ನನಗೆ ಒಂಥರ ಹೆಮ್ಮೆ ಆಗ್ತಾ ಇದೆ. ಇಷ್ಟು ನನ್ನ ಮಗ ಇಷ್ಟು ಚೆನ್ನಾಗಿ ಮಾಡದ್ನಲ್ಲ, ಇಷ್ಟು ನನ್ನ ಹೆಲ್ಪ್ನಿಂದ ಇವನು ಇಷ್ಟು ಮುಂದೆ ಬಂದಾಳು ಅಂತ ತುಂಬ ಖುಷಿ ಇದೆ ನನಗೆ. ಹಾಂ, ತುಂಬ ಖುಷಿ ಇದೆ. ನಾನು ಎಷ್ಟೋ ಮಂದಿ ಹತ್ರ ಹೇಳ್ತೀನಿ, ಕೆಲಸ ಕೆಲಸ ಅಂತ ಬೆಂಗಳೂರು ಕಡೆ ಅಲ್ಲಿ ಇಲ್ಲಿ ಓಡಾಡು, ಊರಲ್ಲಿ ಯಾವುದಾದ್ರು ಒಂದು ಮನಸ್ಸಿಟ್ಟು ಮಾಡಬೇಕು, ಅದರಿಂದ ಶ್ರದ್ಧೆ ಇಟ್ಟು ನಾವು ಮಾಡಿದರೆ ಯಾವುದೇ ಒಂದು ಕೆಲಸ ಕೈಗೊಡ್ತದೆ ಅಂತ ಮನಸ್ಸಿಗೆ ಒಂಥರ ಅನಿಸ್ತಿದೆ. ಅಂದ್ರೆ ನಮಗೆ ಒಳ್ಳೆ ಮನಸ್ಸಿತ್ತು, ಒಳ್ಳೆ ಕನಸಿತ್ತು ಅಂದ್ರೆ ಅದು ಎಳ್ಕೊಂಡು ಬರ್ತಾ ಇರ್ತದೆ. ಅದೇ ಹಾಗೆ ಅನಿಸ್ತಾ ಇದೆ ಇವನಿಗೂ, ನನ್ನ ಮಗನಿಗೂ ಅದೇ ನಂದೇ ತರ ಭಾವನೆ. ಅವನಿಗೂ ಒಂಥರ ಶ್ರದ್ಧೆ ಈ ಕೆಲಸದಲ್ಲಿ, ಅವನು ತುಂಬಾ ಶ್ರದ್ಧೆ ಇಟ್ಕೊಂಡು, ಅವನ ತರ ನಾನು ಅಲ್ಲ, ಇನ್ನೂ ನನ್ನಿಂತೂ ಚೆನ್ನಾಗಿ ಅವನು ಮಾಡ್ತಾನೆ. ಆ ಜ್ಯೂಸನ್ನೇ ಒಂದು ಒಲೆಯಲ್ಲಿ ಕುದಿಸಿದ್ರೆ ಎಷ್ಟು ನೀರು ಕುದ್ದಿ ಬಟ್ಟೆ ಆಗ್ಬೇಕೋ ಅಷ್ಟನ್ನೇ ಕುದಿಸ್ತಾನೆ. ನಾವು ಸ್ವಲ್ಪ ಕಡಿಮೆ ಮಾಡಿದ್ರು ಅವನು ಇನ್ನೂ ಚೆನ್ನಾಗಿ ಮಾಡ್ತಾನೆ. ಅವನ ನನ್ನಿಂತೂ ಅವನ ಭಾವನೆ ಇನ್ನೂ ತುಂಬಾ ಇದಿದೆ. ನಮ್ಗೆ ಧೈರ್ಯ ಜಾಸ್ತಿ, ಅವನಿಗೂ ಧೈರ್ಯ ಇದ್ರು ಮಾಡುವಂತ ನಾವು ಕೊಡುವಂತ ಮಾರ್ಕೆಟಿಗೆ ಕೊಡುವಂಥದ್ದು ತುಂಬಾ ಒಳ್ಳೇದಾಗಿರ್ಬೇಕು. ಅವ್ರದ್ದು ಇನ್ನೂ ಇಷ್ಟ ಪಟ್ಕೊಂಡು ನಮ್ದು ಖರೀದಿ ಮಾಡ್ಬೇಕು ಹೇಳೋದು ಜಾಸ್ತಿ ಅವನಿಗಿನ್ನು. ನನಗೂ ಹಂಗೆ ಇತ್ತು, ಚೆನ್ನಾಗಿ ಹಾಕಾ ಹೋಗ್ಬೇಕು, ಜನರಿಗೂ ಒಳ್ಳೇದಾಗಬೇಕು, ನಮಗೂ ಅದರಿಂದ ಆದಾಯ ಬರ್ತದೆ ಹೇಳುವಂತ ವಿಶ್ವಾಸ ತುಂಬಾ ಇತ್ತು. ಒಟ್ಟಾರೆ ಏನ್ ಹೇಳ್ತೀರಿ ಯುವಕರಿಗೆ, ಯುವತಿಯರಿಗೆ ನೌಕರಿ ಇಲ್ಲ ಅಲ್ಲಿ ಇಲ್ಲ ಅಂತ ಹೇಳ್ತಿರ್ತಾರೆ, ಏನ್ ಹೇಳ್ತೀರಿ? ಅದೇ ನಾನು ಹೇಳೋದು, ಅದೇ ಅದನ್ನ ಪ್ರತಿಯೊಬ್ಬರು ಯಾವುದೇ ಒಂದು ವಿಚಾರ ಮಾಡಿ ಒಂದು ದಂಧೆಯನ್ನ ಶ್ರದ್ಧೆ ಇಟ್ಕೊಂಡು ಅದರಲ್ಲಿ ಮನಸ್ಸು ಇಟ್ಕೊಂಡಿದ್ರೆ ನಮ್ಮ ಆರೋಗ್ಯನೂ ಒಳ್ಳೇದೇ ಆಗುತ್ತೆ. ಅದರಿಂದ ನಾವು ಕೆಲಸ ಮಾಡ್ದಂಗು ನಮ್ದು ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ. ಏನೋ ಕೆಲಸ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ರೆ ತಲೆ ಬಿಸಿ ಬೇರೆ, ಮತ್ತೆ ಬರೀ ಕೂತ್ಕೊಂಡು ಕೊಬ್ಬು ಬೇರೆ, ಎರಡು ತರದ ಆರೋಗ್ಯ ಹಾಳಾಗುತ್ತೆ. ನಾವು ಚಟುವಟಿಕೆಯಿಂದ ಇಡೀ ದಿವಸ ಕೆಲಸ ಮಾಡ್ತಾ ಇದ್ರೆ ಆರೋಗ್ಯ ಚೆನ್ನಾಗೇ ಇರುತ್ತೆ, ಆದಾಯನೂ ಬರುತ್ತೆ. ಧೈರ್ಯದಿಂದ ಮಾಡಬೇಕು, ಮತ್ತೆ ಮನಸ್ಸು ಶ್ರದ್ಧೆ ಮುಖ್ಯ ಪ್ರತಿಯೊಂದು ಇದಕ್ಕೂ. ಅತಿ ಆಸೆ ಪಡಬಾರ್ದು ನಮ್ಗೆ, ಎಷ್ಟು ಸ್ವಲ್ಪ ನಾವು ಯಾವ ತರ ಜೀವನ ನಡೆಸ್ತಿದ್ವೋ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಆದಾಯ ಬಂದ ಸಾಕು ಅಂತ ತೃಪ್ತಿ ಪಟ್ಕೊಂಡಾಗ ನಮ್ಗೆ ಆದಾಯ ಜಾಸ್ತಿ ಹೋಗ್ತಾ ಇರ್ತದೆ. ಅದೇ ಅತಿ ಆಸೆ. ಏನೋ ಈಗ ಮಾರ್ಕೆಟ್ ಆಯ್ತು, ನಾವು ಒಂದು ನಮ್ಗೆ ಲಾಭ 10 ಬೇಡ 50 ಲಾಭನೇ ಪಟ್ಬಿಡು ಅಂತ ಹೇಳಿದ್ರೆ ಒಬ್ಬೊಬ್ರು ಏನೋ ಖರೀದಿ ಮಾಡಿಬಿಟ್ರು, ಆದರೆ ಅದರಿಂದ ನಮ್ಗೆ ಏನು ಪ್ರಯೋಜನ ಆಗೋದಿಲ್ಲ. ಅದರಿಂದ ನಮ್ದು ಏನೋ ಒಂದು ಬಾಟ್ಲೆ ಮೊದಲೇ ನಾವು ಬರೀ 5 ರೂಪಾಯಿ ಆದಾಯ, ಇವಾಗ ಒಂದು 5-10 ರೂಪಾಯಿ ಅಷ್ಟೇ ನಮ್ದೇನು ಜಾಸ್ತಿ. ಇನ್ನು ರೇಟ್ ಈ 3 ವರ್ಷ 4 ವರ್ಷ ಹಿಂದಿನಿಂದ ಇದ್ದ ರೇಟನ್ನೇ ಅದನ್ನೇ ನಾವು ಹಾಕ್ತಾ ಇದೀವಿ. ಯಾರಿಗೂ ಜನರಿಗೂ ತೊಂದರೆ ಆಗಬಾರ್ದು, ನಾವು ಅತಿ ಬೇಡ, ನಮ್ಗೆ ಸಾಕಷ್ಟು ಇದ್ರೆ ಸಾಕು ಅಂತ ಅನ್ಕೊಳ್ಳೋದು. ಅತಿ ಆಸೆ ಗತಿ ಕೇಳಿಸ್ತಾ ಇದೆ. ಅದೇ ಅತಿ ಆಸೆ ಗತಿ ಕೇಳಿ ನಾವು ತುಂಬಾ ಮಂದಿ ನೋಡಿದೀವಿ ಆ ತರನ. ನಮ್ಮ ಮನೆ ನಮ್ಮ ತಂದೆ ತಾಯಿ ನಮ್ಮ ಮನೆ ಅತ್ತೆ ಮಾವಂದಿರು ಹಾಗೆ ಅವರು ಯಾವುದೇ ಒಂದು ಅತಿ ಆಸೆ ಮಾಡಬಾರ್ದು ಅವಳ ತತ್ವನೇ ಅವ್ರದ್ದು. ಹೌದು, ಹೆಚ್ಚು ನೆನಪಾಗು ನಮ್ಮ ಹಿರಿಯವ್ರ ನೆನಪು ಜಾಸ್ತಿ ಆಗ್ತದೆ. ಅವ್ರ ತತ್ವ ಒಳ್ಳೇದು, ಅದೇ ಭಾವನೆ ನಾವು ನಡೆಸ್ಕೊ ಬಂದದ್ರೆ ನಮ್ಗೆ ಇಷ್ಟು ಒಳ್ಳೇದಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇವನಿಗೂ ಅದೇ ತರ ಭಾವನೆ ಇದೆ. ಒಳ್ಳೇದು ಭಾಗ್ಯರೀತಿ ಭಟ್ ಅವರು, ಇಲ್ಲಿ ತನಕ ಹಿರಿಯ ರೈತ ಮಹಿಳೆಯಾಗಿ ನೀವು ಅನುಭವಿಸಿದಂತ ಕಷ್ಟ ಸುಖ, ಮತ್ತೀಗ ಗೃಹ ಕೈಗಾರಿಕೆ ಮಾಡಿಕೊಂಡು ಮಕ್ಕಳು ನಿಮ್ಮ ಮುಂದೆ ಬೆಳೀತಾ ಇದ್ದಾರೆ, ನೀವು ಅವ್ರಿಗೆ ಮಾರ್ಗದರ್ಶನ ಮಾಡಿದ್ದೀರಿ, ಈ ನಿಟ್ಟಿನೊಳಗೆ ನಿಮ್ಗೆ ಪ್ರಶಸ್ತಿ ಕೂಡ ಬಂದಿದ್ದಾವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.

ಮಧುರವಾದ ಕೊರಳಿನ ವಂಕಿ ಬಾಪುರಿ ತೋಳ ಕೆಂಪು ಪಪ್ಪಾಳೆ ಸೆರಗಿನ ಕೆಂಪು ಪಪ್ಪಾಳೆ ಸೆರಗಿನೆ ಮಕ್ಕಳು ರಂಗಾರೆ ತವರ